ಬಿಡಿಬೇಡೋ ರಾಮ, ಬೇಡಿಸ್ಕೊಡ್ದಿನ ಹಸ್ತದಲ್ಲೇ. ಏನು ಬೇಡುತ್ತಿ ಬೇಡೋ ರಾಮ, ಬೇಡಿಸ್ಕೊಡ್ದಿನ ಹಸ್ತದಲ್ಲೇ. ತಾಯಿ ಸೀರ ಬೇಡನಲ್ಲ, ತಾಯಿ ಸೀರ ಬೇಡನಲ್ಲಿ, ದಡ ಬಿದ್ದ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ನೀನು ಮನವಿಯ ಮಾಡಿ ಕೊಟ್ಟಾರವ ಜಮದನಿಗೆ. ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ನಿನ್ನ ಮನವಿಯ ಮಾಡಿ ಕೊಟ್ಟಾರವ ಜಮದಗ್ನಿಗೆ. ಹೂವ ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ಕಾಲೆ. ಹೂವ ಪತ್ರಿ ಹಸ್ತದಲ್ಲೇ ಮಾಡುವ ತಾಲೆ. ಗಟ್ಟಿ ವಚನ ಹೇಳಾರಲ್ಲ, ಗಟ್ಟಿ ವಚನ ಹೇಳಾರಲ್ಲಿ, ಪಾದ ಸೇವೆ ಮಾಡುವ ತಾಲೆ. ಜಗದಂಬಾ ಬಲಗೈಯ ಕರಿಯಲ್ಲ, ಕತ್ತಿಗೆ ನೀ ಕೂಡ ಕೂಡ ಬಲಗೈಯ ಕರಿಯಲ್ಲ ದೇವಿ ನಮ್ಮ ಮ್ಯಾಲೆ ಇಂತ ನಗರ ಗಿರಿ ಧೋಳು ನಗತ ನಿತ್ತಮ್ಮ ಬಾದೇವಿ ಬಾ ನನ್ನ ಬೆನ್ನ ಮೇಲೆ ನಗರ ಗಿರಿ